ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ನಲ್ಲಿ ಬಿಪ್ಲೋಬಿ ಭಾರತ್ ಗ್ಯಾಲರಿಯನ್ನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾರೆ. ಈ ಕಾರ್ಯಕ್ರಮದ ಆಜ್ ಶಹೀದ್ ದಿವಸ್ ಅವಸರ ಪರ ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಧ್ಯಮ ಕೋಲ್ಕತ್ತಾ ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್ ವಿಪ್ಲೋಬಿ ಭಾರತ್ ಗ್ಯಾಲರಿ ಕಾ ಉದ್ಘಾಟನ್ ಕರೆಂಗೇ ಔರ್ ಸಂಬೋಧಿತ್ ಭೀ ಕರೆಂಗೇ. ಹಮ್ ದೇಖ್ ಪಾ ರಹೇ ಹೈ ಭುವನ್ ಕಿ ಮಾನನೀಯ ಪ್ರಧಾನಮಂತ್ರಿ ವಿಡಿಯೋ ಕಾನ್ಫರೆನ್ಸಿಂಗ್ ಮಾಧ್ಯಮ ಜುಡ್ ಚುಕೇ ಹೈ ಹಮಾರೇ ಸಾಥ್. ರಾಜ್ಯಪಾಲ ಶ್ರೀ ಜಗದೀಪ್ ಧನ್ಕರ್ ಜಿ ಔರ್ ಜೋ ಶೈಲೇಂದ್ರನಾಥ್ ಸನ್ಯಾಲ್ ಜಿ ಜೋ ಫ್ರೀಡಮ್ ಫೈಟರ್ ಹೇ ಉನ್ಕಾ ಪರಿವಾರ ಕೆ ಡಾಕ್ಟರ್ ಸಂದೀಪ್ ಸನ್ಯಾಲ್ ಜಿ ಔರ್ ಸೌರಭ್ ಸನ್ಯಾಲ್ ಜಿ ಉನ್ಕಾ ಪರಿವಾರ ಔರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಜಿ ಕೆ ಪರಿವಾರ ಸೇ ಚಂದ್ರ ಕುಮಾರ್ ಬೋಸ್ ಅಂಡ್ ಉನ್ಕಾ ಪರಿವಾರ ಕು ಔರ್ ಇಸ್ಕೆ ಸಾಥ್ ಸಾಥ್ ಜೋ ಇಸ್ ಕಾರ್ಯಕ್ರಮ ಮೇ ಭಾಗ್ ಲೇನೆ ವಾಲೆ ಸಭಿ ಕೇಂದ್ರ ಸರ್ಕಾರ ಕೆ ವೆಸ್ಟ್ ಬೆಂಗಾಲ್ ಸರ್ಕಾರ ಕೆ ಅಧಿಕಾರಿಯೊಂಕು ಔರ್ ಮೀಡಿಯಾ ಕೆ ಮಿತ್ರಂಕು ದೇವಿಯೋ ಔರ್ ಸಜ್ಜನೊಂಕು ಮೈ ಕಲ್ಕತ್ತಾ ಶಹರ್ ಸೇ ಆಯೆ ಹುಯೇ ಸಭಿ ಭಾಯಿಯೊಂಕು ಬಹನೊಂಕು ಮೇರಾ ನಮಸ್ಕಾರ ಕರ್ತೆ ಹುಯೇ ಮೈ ಸ್ವಾಗತ್ ಕರ್ತಾ ಹೂಂ. ಆಜ್ ಶಹೀದ್ ದಿವಸ್ ಹೈ. ಸ್ವತಂತ್ರ ಸೇನಾನಿ ಶಹೀದ್ ಸುಖದೇವ್ ಶಹೀದ್ ರಾಜಗುರು ಶಹೀದ್ ಭರತ್ ಸಿಂಗ್ ಕಾ ಬಲಿದಾನ ಕಾ ದಿವಸ್ ಹೈ. ಆಜ್ ಇಸ್ ಮಂಚ್ ಸೇ ಬೆಂಗಾಲ್ ಕೆ ಧರ್ತಿ ಕೋ ಸುಪುತ್ರ ರವೀಂದ್ರನಾಥ್ ಠಾಕೂರ್ ಸ್ವಾಮಿ ವಿವೇಕಾನಂದ ಸುಭಾಷ್ ಚಂದ್ರ ಬೋಸ್ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅರವಿಂದ್ ಘೋಷ್ ಬಕಿನ್ ಚಂದ್ರ ಬೋಸ್ ಖುದಿರಾಮ್ ಬೋಸ್ ಬಸು ಜತೀನ್ ರಾಜ್ ಬಿಹಾರಿ ಬೋಸ್ ಜೈಸೆ ಅನೇಕ ಮಹಾಪುರುಷೋ ಕಾ ನಮನ್ ಕರ್ತಾ ಹೂ. ಮಿತ್ರೋ ವಿಶ್ವ ಕೆ ಲಿಯೇ ಭಾರತ್ ಏಕ ಆನ್ಸ್ಟೆಂಟ್ ಹೆರಿಟೇಜ್ ಟೂರಿಸಂ ಕಾ ಕೇಂದ್ರ ಹೈ. ಆದರಣೀಯ ಪ್ರಧಾನ ಮಂತ್ರಿ ಜಿ ಶ್ರೀ ನರೇಂದ್ರ ಮೋದಿ ಜಿ ಭಾರತ್ ಕೆ ವಿರಾಸತ್ ಔರ್ ವಿಕಾಸ್ ಕೋ